ಬಿರುಗಾಳಿ ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಸೇವಾ ಸಂಸ್ಥೆಗಳ ಕಟ್ಟಡಗಳಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಆಕ್ಷೇಪ, ನಾಳೆಗೆ ವಿಚಾರಣೆ ಮುಂದೂಡಿದ ಉಚ್ಚ ನ್ಯಾಯಾಲಯ. ಮೈಸೂರಿನಲ್ಲಿ ದಸರಾ ಕುಸ್ತಿ ಫಲಪುಷ್ಪ ಪ್ರದರ್ಶನ, ಆಹಾರೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ದೇಶಾದ್ಯಂತ ನೂತನ ಜಿಎಸ್ಟಿ ಜಾರಿ, ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಪ್ರಚಾರ ಅಭಿಯಾನ. ಹಾಗೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಸಸಿಗಳ ನಾಟಿ ಮತ್ತು ನಂತರದ ಆರೈಕೆ. ಈ ಕುರಿತು ಚೆಟ್ಟಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗುಕ್ಕಾವಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಸಸಿಗಳ ನಾಟಿ ಮತ್ತೆ ಅವುಗಳ ನಂತರದ ಆರೈಕೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಚೆಟ್ಟಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ನಮಸ್ಕಾರ ಸರ್. ನಾವು ಕಾಫಿ ಸಸಿಗಳನ್ನು ನಾಟಿ ಮಾಡಿಕೊಳ್ಳುವಂಥ ಜಾಗದ ಆಯ್ಕೆ ಹೇಗಿರಬೇಕು ಅಂತೀರಿ? ಸರ್, ಕಾಫಿಯಲ್ಲಿ 2 ಥರ ನಾವು ಸ್ಪೀಸೀಸನ್ನು ನೋಡ್ತೀವಿ. ಒಂದು ಅರೇಬಿಕಾ ಇರ್ಬೋದು, ಇನ್ನೊಂದು ರೋಬೋಸ್ಟಾ ಸ್ಪೀಸೀಸನ್ನು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಸರ್, ಕಾಫಿ ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಒಂದ್ಸರಿ ನಾಟಿ ಮಾಡಿದರೆ ಅದು ಸುಮಾರು 30-40 ವರ್ಷ ಅರೇಬಿಕಾದ ಜೀವಿತಾವಧಿ ಇರುತ್ತೆ. ಅದೇ ತರನಾಗಿ ನಮಗೆ ರೋಬಸ್ಟಾದ ಜೀವಿತಾವಧಿ ಬಂದುಬಿಟ್ಟು 60-70 ವರ್ಷ. ಅದಕ್ಕೋಸ್ಕರ ನಾವು ಅಷ್ಟೊಂದು ವರ್ಷ ಬಾಳ್ತಕ್ಕಂಥ ಒಂದು ಕಾಫಿ ಗಿಡಗಳಿಗೆ ಒಂದು ಒಳ್ಳೆಯ ಜಾಗದ ಆಯ್ಕೆ ಇರ್ಬೋದು, ಅಥವಾ ಅದಕ್ಕೆ ಬೇಕಾದಂತಹ ವಾತಾವರಣಗಳು ಇರ್ಬೋದು, ಅಥವಾ ಇನ್ನೇನಾದರೂ ಮಣ್ಣಿನ ಒಂದು ಅವಶ್ಯಕತೆ ಇರ್ಬೋದು. ಸೊ ಈ ಥರ ಎಲ್ಲ ನೋಡಬೇಕಾದ್ರೆ ಪಶ್ಚಿಮ ಘಟ್ಟಗಳು ಪ್ರದೇಶ ಅಂತ ಏನು ಹೇಳ್ತೀವಿ, ಇದು ತುಂಬ ಒಂದು ಸೂಕ್ತವಾದ ಪ್ರದೇಶ ಅಂತಲೇ ಕಾಫಿ ಬೆಳೆಗೆ ಹೇಳ್ಬೋದು ಸರ್. ಯಾಕಂತಂದರೆ ಇದು ಕಾಫಿ ಬೆಳೆಗೆ ಸಿಗ್ತಕ್ಕಂತಹ ಒಂದು ಮಳೆಯನ್ನು ಕೂಡ ಕೊಡುತ್ತೆ, ಅದರ ಜೊತೆ ಜೊತೆಗೆ ಕಾಫಿ ಬೆಳೆಗೆ ಬೇಕಾದ ಏನು ಮಣ್ಣು ಇದೆ ಆ ಮಣ್ಣಿನ ಗುಣ ಕೂಡ ಅಷ್ಟು ಚೆನ್ನಾಗಿದೆ. ಹಾಗೆ ನೆರಳು ಗಿಡಗಳಿದೆ, ಅದೇ ಥರ ಸ್ಲೋಪಿ ಏರಿಯಾ ಅಂತ ಏನು ಹೇಳ್ತೀವಿ ಒಂದು ಗುಡ್ಡಗಾಡು ಪ್ರದೇಶಗಳು, ಅದು ಕೂಡ ಇಳಿಜಾರು ಪ್ರದೇಶಗಳು, ಅದು ಕೂಡ ತುಂಬ ನಮ್ಮ ಕಾಫಿ ಗಿಡಗಳಿಗೆ ಅವಶ್ಯಕ ಆಗಿರುತ್ತದೆ. ಈ ಜಾಗದ ಆಯ್ಕೆ ಅಂತ ಬಂದಾಗ ಸರ್ ಏನಾಗುತ್ತೆ, ನಾವು ದಿಕ್ಕು ಅಂತ ಹೇಳ್ತೀವಿ, ಏನು ಆಸ್ಪೆಕ್ಟ್ ಅಂತ ಹೇಳ್ತೀವಿ, ಅದು ದಿಕ್ಕು. ಆ ದಿಕ್ಕು ಆದಷ್ಟು ನಮ್ಮದು ಪೂರ್ವದ ಕಡೆಗೆ ಕಾಫಿ ಗುಡ್ಡಗಳು ಇರಬೇಕಾಗತ್ತೆ. ಸೊ ಯಾಕಂತಂದ್ರೆ ಈಗ ಪೂರ್ವದ ಕಡೆಗೆ ಕಾಫಿ ಗುಡ್ಡಗಳು ಇದ್ದಾಗ ಸೂರ್ಯನ ಒಂದು ಸಂಜೆಯ ಬಿಸಿಲಿನ ಒಂದು ಹೊಡೆತಕ್ಕೆ ಅದು ತಡ್ಕೊಳ್ಳುವಂತ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆದಷ್ಟು ಜಾಗದಾಯಕ್ಕೆ ನಮ್ಮ ಗುಡ್ಡ ಬೆಟ್ಟಗಳು ಆದಷ್ಟು ಪೂರ್ವದ ಕಡೆ ಮುಖ ಮಾಡಿ ಇದ್ದಿದ್ರೆ ಅದು ಒಂದು ಒಳ್ಳೆಯ ಜಾಗ ಅಥವಾ ಸೂಕ್ತ ಜಾಗ ಅಂತ ಅನ್ಬೋದು. ಒಂದು ಇನ್ನೊಂದು ಸಾಕಷ್ಟು ಪ್ರಮಾಣದ ನೆರಳು ಗಿಡಗಳು ಇರಬೇಕು, ಆಮೇಲೆ ತಕ್ಕ ಮಟ್ಟಿಗೆ ಇಳಿಜಾರು ಪ್ರದೇಶ ಇದ್ದಷ್ಟು ಒಳ್ಳೆಯದು, ಹಾಗೂ ಸ್ವಲ್ಪ ನೀರಿನ ಅವಶ್ಯಕತೆ. ಯಾಕಂದ್ರೆ ನಾವು ಸಣ್ಣ ಗಿಡ ನೆಡಬೇಕಾದ್ರೆ ಕಡಿಮೆ ಅಂದ್ರೂ 4-5 ವರ್ಷ ಜಾಸ್ತಿ ಜೋಪಾನ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದಷ್ಟು ಒಳ್ಳೆಯದು. ಇನ್ನು ಈ ವಾತಾವರಣ ಕೂಡ ಕಾಫಿ ಬೆಳೆ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅಂತ ನಾವು ಕೇಳಿದ್ದೀವಿ. ಹೌದು ಸರ್. ತುಂಬಾ ಹೇಗೆ ಅಂತೀರಿ? ಕಾಫಿಯಲ್ಲಿ ಅರೇಬಿಕಾ ಸ್ವಲ್ಪ ಟೆಂಪರೇಚರ್ಗೆ ಸೆನ್ಸಿಟಿವ್ ಸರ್, ಅದು ಅದು ತಡ್ಕೊಳ್ಳುವಂತ ಒಂದು ಶಕ್ತಿ ಕಡಿಮೆ ಹೊಂದಿದೆ. ಆದ್ರೆ ರೋಬೋಸ್ಟಾ ಆತರ ಇಲ್ಲ ಸರ್, ರೋಬೋಸ್ಟಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟಾಲರೆನ್ಸ್ ಲೆವೆಲ್ ಅನ್ನ ಹೊಂದಿದೆ, ಅದಕ್ಕೆ ಸಹಿಷ್ಣುತಾ ಶಕ್ತಿ ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ ಅರೇಬಿಕಾಕ್ಕಿಂತ. ಸೊ ನಾವು ಅರೇಬಿಕಾ ಹೇಳೋದಾದ್ರೆ 24 ಡಿಗ್ರಿ ಸೆಲ್ಸಿಯಸ್ ಒಂದು ಉತ್ತಮ ಒಂದು ಟೆಂಪರೇಚರ್ ಆಗಿದೆ. ಅದೇ ತರ ರೋಬೋಸ್ಟಾಗೆ ಒಂದು 28-30 ಡಿಗ್ರಿ ಸೆಲ್ಸಿಯಸ್ ವರೆಗೂ ಅದು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದೆ. ಅದಕ್ಕೋಸ್ಕರ ಟೆಂಪರೇಚರು ಉಷ್ಣತೆ ಇದೆ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ಯಾಕೆ ನಾವು ಕಾಫಿಯನ್ನ ನಮ್ಮ ಭಾರತ ದೇಶದಲ್ಲಿ ನೆರಳಿನ ಮರಗಳ ಮಧ್ಯೆ ಬೆಳೀತಿದ್ವಿ ಅಂತಂದ್ರೆ, ಈ ಕಾಫಿ ಗಿಡಗಳು ಉಷ್ಣತೆಗೆ ತುಂಬಾ ಸೂಕ್ಷ್ಮವಾಗಿರುತ್ತವೆ. ಅದೇ ರೀತಿ ನಾವು ನೋಡಿದ್ರೆ ಒಂದು ಉಷ್ಣತೆ ಇರೋದು, ಇನ್ನೊಂದು ಆರ್ದ್ರತೆ, ಏನು ರಿಲೇಟಿವ್ ಹ್ಯೂಮಿಡಿ ಅಂತ ಕರಿತೀವಿ, ಅದು 10% ಅಥವಾ 85% ವರೆಗೂ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುತ್ತೆ. ತೇವಾಂಶ ತುಂಬಾ ರಿಲೇಟಿವ್ ಹ್ಯೂಮಿಡಿ ಅಂತ ಅನ್ನೋದು, ಅದು ತುಂಬಾ ಪ್ರಭಾವ ಬೀರುತ್ತೆ ಕಾಫಿ ಗಿಡಗಳಿಗೆ. ಅದೇ ತರನಾಗಿ ಮಳೆಯನ್ನು ಕಡಿಮೆ ಇಲ್ಲ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ, ಇದಕ್ಕೆ ಮಳೆಯನ್ನು ಕಡಿಮೆ ಆಗಲ್ಲ, ಸಾಕಷ್ಟು ಮಳೆ ಇರೋದ್ರಿಂದ ಅದು ಕಾಫಿ ಗಿಡಗಳಿಗೆ ಒಂದು ಉತ್ತಮವಾದ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ. ಸಾಧಾರಣ ಒಂದು 2,000 mm to 3,000 mm ವರೆಗೂ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇರುತ್ತೆ ಸರ್. ಅದು ಕಾಫಿ ಗಿಡಗಳಿಗೆ ಅಷ್ಟು ಸಾಕಾಗುತ್ತೆ ಸರ್, ಅದು ದೊಡ್ಡ ಗಿಡಗಳಿಗೆ ಅಷ್ಟು ಸಾಕಾಗುತ್ತೆ. ಏನಂತಂದ್ರೆ ಚಿಕ್ಕ ಗಿಡಗಳಿಗೆ ಸ್ವಲ್ಪ ವರ್ಷ ಪೂರ್ತಿ ನೀರಿನ ಒಂದು ಯಾವ್ದಾದ್ರು ಅನುಕೂಲ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿ ಬೆಳೆದು ಅದು ಬಲಿಷ್ಠವಾಗಿ ಬರಲಿಕ್ಕೆ ಒಂಚೂರು ಸಹಾಯ ಆಗುತ್ತೆ. ಅದೇ ತರನಾಗಿ ಈ ಸಮುದ್ರದ ಮಟ್ಟ ಅಂತ ನಾವು ಕರಿತೀವಿ ಸರ್, ಈ ಸಮುದ್ರದ ಮಟ್ಟ ಅಂತಂದ್ರೆ 500 meter ಮೇಲ್ಪಟ್ಟು ಸಮುದ್ರದ ಮಟ್ಟ 1,000 meter ವರೆಗೂ ಇದು ರೋಬಸ್ಟ್ ಆಗಿ ತುಂಬಾ ಸೂಕ್ತವಾದ ಸಮುದ್ರದ ಮಟ್ಟ ಅಂತ ಹೇಳ್ತೀವಿ. ಅದೇ ತರನಾಗಿ ನಮ್ಮ ಅರೇಬಿಕಾಗೆ ಬಂದ್ಬಿಟ್ರೆ ಅದು 1,000 meter ಮೇಲೆ ಹಿಡಿದು 1,500 meter ವರೆಗೂ ಕೂಡ ಒಂದು ಉತ್ತಮ ಒಂದು ಸಮುದ್ರ ಮಟ್ಟ ಅಂತಾನೆ ಹೇಳ್ಬೋದು. ಎತ್ತರವಾದ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಹೌದು, ಎತ್ತರವಾದ ಪ್ರದೇಶದಲ್ಲಿ ಅರೇಬಿಕಾ ಕಾಫಿ ಚೆನ್ನಾಗಿ ಬರುತ್ತೆ. ಸೊ ಅದೇ ತರನಾಗಿ ಈ ಏನು ತಗ್ಗು ಪ್ರದೇಶ ಅಂತ ಏನ್ ಕರಿತೀವಿ ಅದರಲ್ಲಿ ನಮಗೆ ರೋಬೋಸ್ಟ ಕಾಫಿ ತುಂಬಾ ಚೆನ್ನಾಗಿ ಕಡಿಮೆ ಪ್ರದೇಶಗಳು ಅಂತೀವಲ್ಲ. ಹೌದು, ಕಡಿಮೆ ಪ್ರದೇಶ. ಹೌದು ಸರ್, ಯಾಕಂತಂದ್ರೆ ಎತ್ತರದ ಪ್ರದೇಶದಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ, ತಗ್ಗು ಪ್ರದೇಶದಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ರೋಬೋಸ್ಟ ಟೆಂಪರೇಚರ್ ಜಾಸ್ತಿ ಇರೋ ಒಂದು ತಗ್ಗು ಪ್ರದೇಶದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ತರ ಎತ್ತರದ ಪ್ರದೇಶದಲ್ಲಿ ಅರೇಬಿಕಾ ಚೆನ್ನಾಗಿ ಸೊ ಬರುತ್ತೆ. ಇನ್ನ ಈ ಸಸಿಗಳನ್ನ ನಾಟಿ ಮಾಡ್ಕೋಬೇಕು ಅಂದ್ರೆ ಆ ಸಸಿಗಳಿಗೆ ಎಷ್ಟು ವಯಸ್ಸಾಗಿರ್ಬೇಕಾಗತ್ತೆ, ಮತ್ತೆ ಈ ಗುಂಡಿಗಳನ್ನ ಎಷ್ಟು ಅಳತೆಯಲ್ಲಿ ತಕ್ಕೋಬೇಕಾಗತ್ತೆ, ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಪಾಲಿಸಬೇಕಾಗತ್ತೆ, ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತೀರಿ? ಇದು ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಒಂದು ಕೃಷಿಯನ್ನ ಮಾಡ್ಬೇಕಾದ್ರೆ ಗೊತ್ತಿರುತ್ತೆ, ಆದ್ರೂ ಕೂಡ ಒಂದಿಷ್ಟು ತಪ್ಪುಗಳು ಅವರು ಮಾಡ್ತಾ ಇರುತ್ತೆ, ಅದನ್ನ ಸಮಯಕ್ಕೆ ತಕ್ಕ ಹಾಗೆ ಸೊ ಅದನ್ನ ಮಾಡ್ತಾ ಹೋದ್ರೆ ಅವರು ಒಂದು ಒಳ್ಳೆಯ ಸಸಿಗಳನ್ನ ಬೆಳೆಸಿ ಒಂದು ದೊಡ್ಡ ಗಿಡಗಳನ್ನಾಗಿ ಅವರು ಮಾಡ್ಕೋಬಹುದು. ಇದರಲ್ಲಿ ಮೊದಲು ಬಂದ್ಬಿಟ್ಟು ಸರ್ ಏನಂತಂದ್ರೆ ನರ್ಸರಿಯಲ್ಲಿ ಒಳ್ಳೆಯ ಸದೃಢವಾದ ಹಾಗೂ ಗಟ್ಟಿಯಾದ ಒಂದು ಯಾವುದೇ ರೋಗ ಮತ್ತು ಕೀಟ ಇಲ್ಲೇ ಇರ್ತಕ್ಕಂತಹ ಒಂದು ಚೆನ್ನಾಗಿರೋ ಗಿಡಗಳನ್ನ ಫಸ್ಟ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸರ್. ಸೆಲೆಕ್ಟ್ ಮಾಡೋ ಟೈಮಲ್ಲಿ ಕಡಿಮೆ ಅಂತಂದ್ರು ಆ ಗಿಡಗಳು 6-8 ತಿಂಗಳ ವಯಸ್ಸಿನ ಗಿಡಗಳಾಗಿರ್ಬೇಕು, ಸಸಿಗಳಾಗಿರ್ಬೇಕು. ಆತರ ಇದ್ದ ಸಸಿಗಳನ್ನ ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಆಗಸ್ಟ್ ಟೈಮಲ್ಲಿ ನಾವು ನಾಟಿಯನ್ನ ಮಾಡ್ತೀವಿ. ಮಳೆಗಾಲ ಇನ್ನೇನು ಮುಗಿಯುತ್ತೆ ಅನ್ನೋ ಅಷ್ಟರಲ್ಲಿ ನಾವು ನಾಟಿಯನ್ನ ಸರ್. ಇನ್ನೊಂದೇನಂತಂದ್ರೆ ನಾವು ನಾಟಿ ಮಾಡೋದು ಆಗಸ್ಟ್ ನಲ್ಲಿ ಇರಬಹುದು, ಆದ್ರೆ ಇದರ ಪ್ರಿಪರೇಷನ್, ಲ್ಯಾಂಡ್ ಪ್ರಿಪರೇಷನ್ ಅಂತ ನಾವು ಹೇಳ್ತೀವಿ, ಅಥವಾ ಬೆಳೆ ಉಳಿಮೆ ತಯಾರು ಮಾಡ್ಕೊಳ್ಳೋದಂತ ಏನ್ ಹೇಳ್ತೀವಿ, ಅದು ಸ್ಟಾರ್ಟ್ ಆಗೋದು ಬೇಸಿಗೆ ಕಾಲದಲ್ಲಿ ಅಂತಂದ್ರೆ ಈಗ ಮಾರ್ಚ್ ಏಪ್ರಿಲ್ ಅಲ್ಲಿ ಈ ಟೈಮಲ್ಲಿ ನಾವು ಒಂದು ಈ ಬೆಳೆ ಉಳಿಮೆಯನ್ನ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸರ್. ಅಂದ್ರೆ ಭೂಮಿಯನ್ನ ಉಳಿಮೆ ಮಾಡ್ಕೋಬೇಕು, ಭೂಮಿಯನ್ನ ಉಳಿಮೆ ಮಾಡ್ಕೋಬೇಕು, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬೇಕಾಗುತ್ತೆ. ನಾವು ಏನು ಒಂದು ಭೂಮಿಯನ್ನ ಆಯ್ಕೆ ಮಾಡಿರ್ತೀವಿ, ಆ ಆಯ್ಕೆ ಮಾಡಿದಂತಹ ಭೂಮಿಯನ್ನ ನಾವು ಒಂದ್ ಸ್ವಲ್ಪ ಯಾವುದೇ ಕಳೆ ಇರದೇ ತರ ನೋಡ್ಕೋಬೇಕಾಗುತ್ತೆ. ಅದು ನಮಗೆ ಲೈನ್ ಮಾರ್ಕಿಂಗ್ ಅಂತ ಕರಿತೀವಿ. ಈ ಗಿಡದ ಅಳತೆ ಎಲ್ಲ ಫಿಕ್ಸ್ ಮಾಡ್ಲಿಕ್ಕೆ ಅದು ಸರಿಯಾಗಿ ನಮಗೆ ಅನುಕೂಲ ಆಗುತ್ತೆ. ಯಾವುದು ಕಳೆ ಇಲ್ಲ ಅಂದ್ರೆ ಸರಾಗವಾಗಿ ಒಂದು ಲೈನ್ ಮಾರ್ಕಿಂಗ್ ಅನ್ನ ನಾವು ಮಾಡ್ಕೋಬಹುದು. ಈ ಲೈನ್ ಮಾರ್ಕಿಂಗ್ ಯಾವ ತರ ಮಾಡ್ಕೋಬೇಕು ಅಂತಂದ್ರೆ ಬೆಟ್ಟದ ಒಂದು ಇಳಿಜಾರು, ಬೆಟ್ಟದ ಇಳಿಜಾರು ಯಾವ ತರ ಇದೆ ಅದ್ರ ಮೇಲೆ ನಮ್ದು ಲೈನ್ ಮಾರ್ಕಿಂಗ್ ಹೋಗುತ್ತೆ ಸರ್. ಈಗ ಬೆಟ್ಟದ ಇಳಿಜಾರು ತುಂಬಾ ಜಾಸ್ತಿ ಇದ್ರೆ, ಸ್ಲೋಪ್ ಅಂತ ಏನ್ ಕರಿತೀವಿ, ಸ್ಲೋಪ್ ತುಂಬಾ ಜಾಸ್ತಿ ಇದ್ರೆ ಲೈನ್ ಮಾರ್ಕಿಂಗ್ ಅನ್ನ ಅಡ್ಡಲಾಗಿ ಬೆಟ್ಟಕ್ಕೆ ಅಡ್ಡಲಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಅದೇ ತರ ಸ್ವಲ್ಪ ಜಂಟಲ್ಲಿಂದ ಮತ್ತೆ ಸಮತಟ್ಟದ ಪ್ರದೇಶ ಇದ್ರೆ ನಾವು ಮಾಮೂಲಿ ನಾವು ಅಡ್ಡಲಾಗಿಯೂ ಕೂಡ ಮಾಡಿದ್ರು ಆಗುತ್ತೆ, ಅಥವಾ ಉದ್ದವಾಗಿಯೂ ಕೂಡ ಮಾಡಿದ್ರು ಆಗುತ್ತೆ. ಯಾಕಂದ್ರೆ ನಮ್ಮ ಜಮೀನು ಸಮತಟ್ಟ ಇರೋದ್ರಿಂದ ಅದರಲ್ಲಿ ಯಾವುದೇ ತರ ಈ ಲೈನ್ ಮಾರ್ಕಿಂಗ್ ನೀರಿನ ಕೊಚ್ಚಣೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ಸ್ ಅನ್ನ ಅಳವಡಿಸ್ಕೋಬೇಕಾಗುತ್ತೆ ಸರ್. ಇದು ಸರಿಯಾದ ಟೈಮ್ ನಾವು ಗುಂಡಿ ಓಪನ್ ಮಾಡಬೇಕು. ಗುಂಡಿ ಸೈಜು 1.5 ಅಡಿ ಅಗಲ ಇರಬೇಕು, 1.5 ಅಡಿ ಆಳ ಇರಬೇಕು. ಈ ತರನಾದ ಗುಂಡಿಗಳನ್ನು ಸಾಮಾನ್ಯವಾಗಿ ರೆಕಮೆಂಡ್ ಮಾಡ್ತೀವಿ. 1.5 ಅಡಿ ಉದ್ದ ಆಗಲ ಆಳ, ಉದ್ದ ಆಗಲ ಆಳ ಸರ್, 1.5 ಅಡಿ 45 cm³ ಅಂತ ಕರಿತೀವಿ. ಆ ತರದ ಒಂದು ಗುಂಡಿಗಳನ್ನ ಓಪನ್ ಮಾಡಿದ್ದಾದ್ರೆ, ಯಾಕಂದ್ರೆ ಇದು ನಾನು ಹೇಳಿದಂಗೆ 30-40 ವರ್ಷ ಅಥವಾ 60-70 ವರ್ಷ ಬಾಳಿ ಇರ್ತಕ್ಕಂತಹ ಒಂದು ಗಿಡ ಇದು. ಅದಕ್ಕೋಸ್ಕರ ಅದಕ್ಕೆ ಸಫಿಶಿಯಂಟ್ ಅಳತೆಯನ್ನ, ಗುಂಡಿ ಅಳತೆಯನ್ನು ನಾವು ಕೊಡಬೇಕಾಗುತ್ತೆ. ಚೆನ್ನಾಗಿ ಬೇರೂರಲು ಅನುಕೂಲವನ್ನು ಮಾಡಿಕೊಡ್ಬೇಕಾಗುತ್ತೆ. ಏನು ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಈ ಏನು ಗುಂಡಿಯನ್ನು ಓಪನ್ ಮಾಡ್ತೀವಿ ಸರ್, ಗುಂಡಿಯನ್ನು ಓಪನ್ ಮಾಡಿ ಆದ್ಮೇಲೆ ಅದಕ್ಕೆ ಒಂದಿಷ್ಟು 15 ದಿನಗಳ ಕಾಲ ನಾವು ಅದನ್ನ ಗುಂಡಿಯನ್ನ ಓಪನ್ ಮಾಡಿ ಹಾಗೆ ಬಿಡಬೇಕಾಗುತ್ತೆ. ಗುಂಡಿಯನ್ನ ಹಾಗೆ ಓಪನ್ ಮಾಡಿ ಬಿಡೋದ್ರಿಂದ ಏನಾಗುತ್ತೆ ಸರ್, ಈ ಸೂರ್ಯನ ಕಿರಣಗಳು ಗುಂಡಿ ಒಳಗಡೆ ಬಿದ್ದು ಆ ಗುಂಡಿಯಲ್ಲಿ ಇರ್ತಕ್ಕಂತಹ ಇನ್ಯಾವುದು ಕೀಟ ಅಥವಾ ರೋಗಗಳಿರ್ಬೋದು, ಯಾವುದು ಮೊಟ್ಟೆಗಳ ಕೀಟಗಳ ಒಂದು ಮೊಟ್ಟೆಗಳಿರ್ಬೋದು ಅಥವಾ ಯಾವುದು ಶಿಲೀಂಧ್ರ ಒಂದು ಫಂಗಸ್ ಇರ್ಬೋದು, ಅವನ್ನೆಲ್ಲ ಅದು ನಾಶ ಮಾಡಲು ಅದು ಸಹಕಾರಿಯಾಗುತ್ತೆ. 15 ದಿನ ಆದ್ಮೇಲೆ ಸರ್ ನಾವು ಏನ್ ಮಾಡಬೇಕಾಗುತ್ತೆ, 1-3 kg ಒಂದು ಚೆನ್ನಾಗಿ ಕೊಳೆತ ಒಂದು ತಿಪ್ಪೆ ಗೊಬ್ಬರ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಯಾವುದೇ ಕಾಂಪೋಸ್ಟ್ ಇರ್ಬೋದು ಅಥವಾ ಎರೆಹುಳ ಗೊಬ್ಬರ ಕೂಡ ಇರ್ಬೋದು, ಅದನ್ನ 2-3 kg ನಾವು ಒಂದು ಗುಂಡಿಯಲ್ಲಿ ಹಾಕಿ ಅದ್ರ ಜೊತೆಗೆ ಮೇಲೆ ಮಣ್ಣನ್ನ ಕೂಡ ಹಾಕ್ಬೋದು. ಕಾಂಪೋಸ್ಟು ಮತ್ತೆ ಮಣ್ಣಿನ ಜೊತೆಗೆ ಎಲ್ಲೆಲ್ಲಿ ಈ ಮಿಲಿಬಗ್ಗು ಅಥವಾ ಇನ್ಯಾವುದು ಕೀಟಗಳ ಹಾವಳಿ ಜಾಸ್ತಿ ಕಂಡು ಬಂದ್ರೆ ಅದಕ್ಕೆ ಸ್ವಲ್ಪ ಈ 4-8 ಅನ್ನ ಅಥವಾ ತಿಮ್ಮೆಟ್ ಅನ್ನ ಒಂದು 10-20 ಗ್ರಾಮ್ ಅನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಅದ್ರ ಜೊತೆ ಕೀಟನಾಶಕಗಳನ್ನ ರೆಕಮೆಂಡ್ ಮಾಡ್ತೀವಿ. ಮುಂದೆ ನಾಟಿ ಮಾಡಿ 2-3 ವರ್ಷ ಆದ್ಮೇಲೆ ಯಾವುದೇ ತರಹದ ಬೇರು ಹುಳುಗಳು ಬರಬಾರ್ದು ಅಂತ ಈ ತರ ಮಾಡ್ತೀವಿ ಸರ್. ಇನ್ನೊಂದ್ ಏನಂತಂದ್ರೆ ಗುಂಡಿ ಜೊತೆಗೆ ಒಂದು 20 ಗ್ರಾಮ್ ರಾಕ್ ಫಾಸ್ಫೇಟ್ ಅನ್ನ ಹಾಕಬೇಕಾಗುತ್ತೆ. ಇದು ಗಿಡ ನೆಟ್ಟಾದ್ಮೇಲೆ ಗಿಡದ ಬೇರುಗಳು ಚೆನ್ನಾಗಿ ಬೇರೂರಲು ಇದು ಸಹಾಯಕವಾಗುತ್ತೆ. ಮಾರ್ಚ್ ಏಪ್ರಿಲ್ ಗುಂಡಿಯನ್ನ ಓಪನ್ ಮಾಡಿ 15 ದಿನ ಕಾಲ ಬಿಡೋದು, ಬಿಟ್ಟು ಅದನ್ನ ಮುಚ್ಚೋದು. ಎಲ್ಲಿವರೆಗೂ ಮುಚ್ಚಬೇಕು ಅಂತಂದ್ರೆ ಅದನ್ನ ಆಗಸ್ಟ್ ಅಲ್ಲಿ ಗಿಡ ನಾಟಿ ಮಾಡುವವರೆಗೂ ಗುಂಡಿ ಮುಚ್ಚಿಕೊಂಡೇ ಇರಬೇಕದು. ಆಗಸ್ಟ್ ತಿಂಗಳಲ್ಲಿ ಏನು ನಾಟಿ ಮಾಡ್ಲಿಕ್ಕೆ ಹೋಗ್ತೀವಿ ಆ ಟೈಮಲ್ಲಿ ಆ ಗುಂಡಿಯನ್ನ ಓಪನ್ ಮಾಡಿ ಗಿಡನ ನೆಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ತಾವು ಗುಂಡಿಯ ಅಳತೆ ಹೇಳಿದ್ರಿ, ಈ ಒಂದು ಗುಂಡಿಗೂ ಇನ್ನೊಂದು ಗುಂಡಿಗೂ ಎಷ್ಟೆಷ್ಟು ಅಂತರವನ್ನು ನಾವು ಪಾಲಿಸಬೇಕಾಗತ್ತೆ? ಹೌದು ಸರ್. ಜೊತೆಗೆ ನಾವು ಏನು ಕಾಫಿ ಗಿಡಗಳು ಹಾಕೊಳ್ತೀವಲ್ಲ ಈಗ ಅರೇಬಿಕಾ ರೋಬಸ್ಟಾ, ಇದಕ್ಕೇನಾದ್ರೂ ಬೇರೆ ಬೇರೆ ಅಂತರವನ್ನು ಕೊಡಬೇಕಾಗತ್ತೆ? ಹೌದು ಸರ್, ಅವಶ್ಯಕವಾಗಿ ಇದು ರೋಬಸ್ಟಾ ಮತ್ತೆ ಅರೇಬಿಕಾ ತಳಿಗಳಿಗೆ ಬೇರೆ ಬೇರೆ ಅಂತರಗಳನ್ನ ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಿಂದ ಅದನ್ನ ಸುಮಾರು ವರ್ಷದ ಒಂದು ಸಂಶೋಧನೆಯ ಬಳಿಕ ಅದನ್ನ ಕಂಡುಕೊಂಡಿದ್ದೀವಿ, ಮಾಡಿದೀವಿ. ಅದರ ಪ್ರಕಾರ ಏನಾಗಿದೆ ಅಂತಂದ್ರೆ ಸರ್, ನಮ್ಮ ಅರೇಬಿಕಾದಲ್ಲಿ 2 ತರ ಬರುತ್ತೆ, ಒಂದು ಗಿಡ್ಡ ತಳಿಗಳು, ಇನ್ನೊಂದು ಉದ್ದ ತಳಿಗಳು ಅಂತ ಬರುತ್ತೆ. ಡಾರ್ಫ್ ವೆರೈಟೀಸ್ ಮತ್ತೆ ಎತ್ತರ ಟಾಲ್ ವೆರೈಟೀಸ್ ಅಂತ ಬರುತ್ತೆ. ಚಂದ್ರಗಿರಿ ಮತ್ತೆ ಕಾವೇರಿ ವೆರೈಟಿ ಇವೆರಡು ಡಾರ್ಫ್ ವೆರೈಟಿ ಆಗಿದ್ದು, ಇನ್ ಮಿಕ್ಕಿರೋ ಸೆಲೆಕ್ಷನ್ಸ್ ಎಲ್ಲ ಎತ್ತರದ ತಳಿಗಳು ಆಗಿವೆ. ಚಂದ್ರಗಿರಿ ಏನು ರೀಸೆಂಟ್ ಆಗಿ ಯಾರು ಬೆಳೆಯನ್ನ ನಾಟಿ ಮಾಡ್ತಾ ಇದ್ದಾರೆ ಅವರೆಲ್ಲ 5 ಅಡಿ ಅಗಲ ಹಾಗೂ 5 ಅಡಿ ಉದ್ದದಲ್ಲಿ ಅವರು ನಾಟಿಯನ್ನ ಮಾಡಬಹುದು. ಒಂದು ಗಿಡದಿಂದ ಒಂದು ಗಿಡಕ್ಕೆ 5 ಅಡಿ ಹಾಗೂ ಒಂದು ಸಾಲಿಂದ ಇನ್ನೊಂದು ಸಾಲಕ್ಕೆ 5 ಅಡಿ ಈ ತರ ಇದು ಈ ಸ್ಕ್ವೇರ್ ಸಿಸ್ಟಮ್ ಆಫ್ ಪ್ಲಾಂಟಿಂಗ್ ಅಂತ ನಾವು ಹೇಳ್ತೀವಿ. ಚಂದ್ರಗಿರಿ ತಳಿಗೆ ಚಂದ್ರಗಿರಿ ತಳಿ ಸ್ವಲ್ಪ ಡ್ವಾರ್ಫ್ ದಿಂದ ಸೆಮಿ ಡ್ವಾರ್ಫ್ ತಳಿ ಆಗಿದ್ದು, ಸೊ ಇದಕ್ಕೆ ಜಾಸ್ತಿ ಅಂತರ ಕೊಡುವ ಒಂದು ಅವಶ್ಯಕತೆ ಏನಿರಲ್ಲ. ಅದಕ್ಕೋಸ್ಕರ ಇದನ್ನು ಹತ್ತಿರದ ಒಂದು ಅಂತರದಲ್ಲಿ ನಾವು ಬೆಳೆಯನ್ನು ನಾಟಿ ಮಾಡಬಹುದು. ಅದ್ರ ಜೊತೆಗೆ ಯಾರ್ಯಾರು ಬೆಳೆಗಾರರು ಕಾವೇರಿ ತಳಿಯನ್ನ ಬೆಳೀತಿದಾರೋ ಅವರು ಕೂಡ 5 ಅಡಿ ಅಂತರದಲ್ಲಿ ಕಾಫಿ ಬೆಳೆಯನ್ನ ಬೆಳಿಬಹುದು. ಈ 2 ತಳಿಗಳನ್ನ ಬಿಟ್ಟು ಬೇರೆ ತಳಿ ಬೆಳೆಯೋದಾದ್ರೆ ಅದನ್ನ ಅವರು 6-6 ಅಡಿ ಅಥವಾ 7-7 ಅಡಿ ಇವೆರಡು ಅಂತರದಲ್ಲಿ ಅವರು ತಮ್ಮ ಅರೇಬಿಕಾ ತಳಿಗಳನ್ನ ಬೆಳಿಬಹುದು. ಅದೇ ತರ ರೋಬೋಸ್ಟಾದಲ್ಲಿ ನಮಗೆ C x R ಅಂತ ಈಗ ಸಾಮಾನ್ಯವಾಗಿ ಪಾಪ್ಯುಲರ್ ವೆರೈಟಿ ಇದು, ಎಲ್ಲರೂ ಇದನ್ನೇ ಬೆಳೀತಾ ಇದ್ದಾರೆ. ಇದು ಸ್ವಲ್ಪ ಕಾಂಪ್ಯಾಕ್ಟ್ ತಳಿಯಾಗಿದ್ದು ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಇದಕ್ಕೆ ಸ್ವಲ್ಪ ಜಾಗ ಕಡಿಮೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನ 8x8 ಈ ತರ ಬೆಳಿಬಹುದು. ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಬೆಳಿಬಹುದು. ಸೊ ಇಲ್ಲ ಅಂತಂದ್ರೆ 9x9 ಅಡಿ ಅಂತರದಲ್ಲಿ ಕೂಡ ಬೆಳಿಬಹುದು. C x R ಬಿಟ್ಟು ಬೇರೆ ತಳಿಗಳನ್ನ ಯಾರಾದರೂ ರೋಬಸ್ಟ ತಳಿಗಳನ್ನ ಬೆಳೆಯೋದಾದ್ರೆ ಅವರು 10x10 ಅಡಿ ಫಾಲೋ ಮಾಡಬಹುದು, ಇಲ್ಲ ಅಂತಂದ್ರೆ 12x12 ಅಡಿ ಅದನ್ನ ಫಾಲೋ ಮಾಡಬಹುದು. ಈಗ ಒಂದ್ಸರಿ ನಾವು ಗುಂಡಿಗಳನ್ನ ತಕ್ಕೊಂಡು ಸಸಿಗಳನ್ನ ಸೂಕ್ತವಾದ ಅಂತರವನ್ನು ಕೊಟ್ಟು ನಾಟಿ ಮಾಡ್ಕೊಳ್ತೀವಿ, ಈ ರೀತಿ ಒಂದು ಅಂತರವನ್ನ ಕೊಟ್ಟಾದ್ಮೇಲೆ ನೀರು ಕೊಡಬೇಕಾಗತ್ತೆ. ಹೌದು ಸರ್. ಆಮೇಲೆ ನೀರಿನ ನಿರ್ವಹಣೆಯನ್ನ ನಾವು ಪಾಲಿಸಿಕೊಂಡು ಹೋಗ್ತಲೇ ಇರಬೇಕಾಗತ್ತೆ. ಹೌದು, ಗಿಡಗಳು ಚೆನ್ನಾಗಿ ಹತ್ಕೊಳ್ಳೋವರೆಗೂ. ಹೌದು, ಈ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಕಾಫಿ ಬೆಳೆನಲ್ಲಿ? ಸರ್, ಕಾಫಿ ಬೆಳೆಯಲ್ಲಿ ಏನಂತಂದ್ರೆ ಸಣ್ಣ ಗಿಡಗಳಿಗೆ ಅದು ರೋಬಸ್ಟಾ ಇರ್ಬೋದು ಅಥವಾ ಅರೇಬಿಕಾ ಇರ್ಬೋದು, ನೀರಿನ ಒಂದು ನಿರ್ವಹಣೆ, ನೀರಿನ ಒಂದು ಅವಶ್ಯಕತೆ ತುಂಬಾನೇ ಇರುತ್ತೆ. ಅದರಲ್ಲೂ ಕೂಡ ಯಾಕಂತಂದ್ರೆ ನಾವು ನಾಟಿ ಮಾಡೋದು ಆಗಸ್ಟ್ ಎಂಡು ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೆಲ್ಲ ನಾವು ನಾಟಿಯನ್ನ ಮಾಡ್ತಾ ಇರ್ತೀವಿ. ಅದು ದಿನ ಕಳೆದಂಗೆ ಸ್ವಲ್ಪ ಮಾಯಿಶ್ಚರ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಏನಂತಂದ್ರೆ ಸಾಮಾನ್ಯವಾಗಿ ಸರ್, ವಾರದಲ್ಲಿ ಎರಡು ಸಾರಿ ಅರೇಬಿಕಾ ಇರ್ಬೋದು ಅಥವಾ ರೋಬೋಸ್ಟಾ ಇರ್ಬೋದು, ಸೊ ಒಂದು ಗಿಡಕ್ಕೆ 2 ಲೀಟರ್ ನೀರಿನಂತೆ ನಾವು ಕೊಡ್ತಾ ಹೋದ್ರೆ ಈ ತರ ಕನಿಷ್ಠ 2-3 ತಿಂಗಳು ಅಂದ್ರೆ ಜನವರಿ ಅಥವಾ ಫೆಬ್ರವರಿ ಬರೋಷ್ಟರಲ್ಲಿ ಏನು ನಾವು ಬ್ಲಾಸಮ್ ಶವರ್ ಅಂತ ಏನು ಕರಿತೀವಿ, ಹೂಮಳೆ ಅಂತ ಏನು ಕರಿತೀವಿ, ಅಲ್ಲಿವರೆಗೂ ಸೊ ವಾರದಲ್ಲಿ ಕಡಿಮೆ ಅಂತಂದ್ರೆ 2 ಸಾರಿ ಪ್ರತಿ ಗಿಡಕ್ಕೆ 1-2 ಲೀಟರ್ ನೀರಿನಷ್ಟು ಕೊಡ್ಬೇಕಾಗುತ್ತೆ. ಸೊ ಈ ತರ ಕೊಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಸಸಿಗಳನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಕಾರಣ ಆಗಿದೆ. ಗುಂಡಿ ತೆಗೆಯುವಾಗ ಪ್ರಾರಂಭದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಿರ್ತೀವಿ. ಹೌದು ಸರ್. ಆನಂತರ ಗೊಬ್ಬರವನ್ನು ಹೇಗೆಲ್ಲ ಹಾಕೋಬೇಕಾಗುತ್ತೆ ಮತ್ತೆ ರಸಗೊಬ್ಬರಗಳನ್ನು ಏನಾದರೂ ಕೊಡಬೇಕಾಗತ್ತೆ? ಹೌದು ಸರ್, ಏನಂತಂದ್ರೆ ಗುಂಡಿಯಲ್ಲಿ ಹಾಕಿರ್ತಕ್ಕಂತಹ ಏನು ಕೊಟ್ಟಿಗೆ ಗೊಬ್ಬರ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅಂತಂದ್ರೆ 1-5 ತಿಂಗಳು ಇರ್ಬೋದು ಅಥವಾ 10-1 ವರ್ಷದವರೆಗೂ ಅದು ತನ್ನ ಒಂದು ಕೆಲಸವನ್ನ ಅದು ಮಾಡುತ್ತೆ. ಸೊ ಅಲ್ಲಿವರೆಗೂ ಅದು ತನ್ನಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನ ಇರ್ತಕ್ಕಂತಹ ಗಿಡಗಳಿಗೆ ಕೊಡುತ್ತೆ ಸರ್. ಅದಾದ್ಮೇಲೆ ಅದ್ರ ಜೊತೆ ಜೊತೆಗೆ ನಾವು ಏನ್ ಮಾಡ್ಬೇಕಂತ ಸ್ವಲ್ಪ ರಾಸಾಯನಿಕ ಗೊಬ್ಬರ ಅಂತ ಏನ್ ಕರಿತೀವಿ ಅವನು ಕೂಡ ನಾವು ಬೆಳೆಗಳಿಗೆ ಕೊಡಬೇಕಾಗುತ್ತೆ. ಈ ತರ ಬೆಳೆಗಳಿಗೆ ಕೊಡೋದ್ರಿಂದ ಸರ್ ಇನ್ನಷ್ಟು ವಿಗರ್ಸ್ ಅಂದ್ರೆ ಬಲಿಷ್ಠವಾಗಿ ಅಥವಾ ಇನ್ನಷ್ಟು ಚೆನ್ನಾಗಿ ಗಿಡಗಳು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗುತ್ತೆ. ರಾಸಾಯನಿಕ ಗೊಬ್ಬರ ಅಂತ ಬಂದಾಗ 94 ಅಂತ ಬರುತ್ತೆ ಸರ್. ಅದರಲ್ಲಿ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಹಾಗೂ ಪೊಟ್ಯಾಸಿಯಂ ಕೂಡ ಇರುತ್ತೆ. ಈ ತರ 3 ರಾಸಾಯನಿಕಗಳನ್ನ ಹೊಂದಿದಂತಹ ಗೊಬ್ಬರ ಇದು 94 ಸರ್. ಸೊ ಇದನ್ನ 1 ಎಕರೆಗೆ 1 ಬ್ಯಾಗ್ ಯೂರಿಯಾನ್ನ 2 ಸ್ಪ್ಲಿಟ್ ಅಲ್ಲಿ 2 ಹಂತದಲ್ಲಿ ನಾವು ಕೊಡಬೇಕಾಗುತ್ತೆ ಸರ್. ಸೊ ಇಷ್ಟು ಕೊಟ್ಟಿದ್ದೆ ಆದ್ರೆ ಸಣ್ಣ ಗಿಡಗಳಿಗೆ ಎಷ್ಟು ಬೇಕಾಗುತ್ತೋ ರಾಸಾಯನಿಕ ಗೊಬ್ಬರ ಅಷ್ಟು ರಾಸಾಯನಿಕ ಗೊಬ್ಬರನ ನಾವು ಒದಗಿಸಿದಂಗೆ ಆಗುತ್ತೆ. ಇದರ ಮೇಲೂ ಒಂದಿಷ್ಟು ಸಾವಯವ ಕೃಷಿಯನ್ನ ಮಾಡೋ ಬೆಳೆಗಾರರು ಈ ಕಾಂಪೋಸ್ಟ್ ಅನ್ನ ಮತ್ತೆ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ ಸರ್. 6 ಮಂತ್ಸ್ ಆದ್ಮೇಲೆ ಮತ್ತೆ ಕಾಂಪೋಸ್ಟ್ ಗೊಬ್ಬರವನ್ನ 1 ಗಿಡಕ್ಕೆ 2 ಕೆಜಿ ಕಾಂಪೋಸ್ಟ್ ಗೊಬ್ಬರವನ್ನ ಹಾಕೋದ್ರಿಂದ ಸಾವಯವ ಬೆಳೆಗಾರಕ್ಕೂ ಅದು ಅನುಕೂಲ ಆಗುತ್ತೆ. ಆಮೇಲೆ ಗಿಡಗಳಿಗೆ ಬೇಕಾದಂತ ಎಲ್ಲ ಗೊಬ್ಬರವನ್ನ ಕೊಡ್ಲಿಕ್ಕೂ ಕೂಡ ಸಹಕಾರಿ ಆಗುತ್ತೆ. ಈಗ ಸಸ್ಯಗಳನ್ನ ನಾಟಿ ಮಾಡಿಕೊಂಡಾಗ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀವಿ, ಮುಖ್ಯವಾಗಿ ಈ ಕೀಟಗಳ ಸಮಸ್ಯೆ ಆಗ್ಬೋದು, ರೋಗಗಳ ಸಮಸ್ಯೆ ಆಗ್ಬೋದು. ಹೌದು. ಈ ಪ್ರಾರಂಭದ ಒಂದು ಸಸ್ಯಗಳನ್ನ ನಾಟಿ ಮಾಡಿಕೊಂಡು ನಾವು ತೋಟವನ್ನ ಸ್ಥಾಪನೆ ಮಾಡ್ಕೊಳ್ಳುವಾಗ ಯಾವ್ಯಾವ ಈ ಸಮಸ್ಯೆಗಳೆಲ್ಲ ಬರ್ತವೆ ಅಂತೀರಿ? ಸರ್, ಸಾಮಾನ್ಯವಾಗಿ ಕೀಟ ಮತ್ತು ರೋಗಗಳ ಸಮಸ್ಯೆ ಬಂದೇ ಬರುತ್ತೆ ಸರ್ ತೋಟದಲ್ಲಿ ನಾಟಿ ಮಾಡಿದಾಗ. ಯಾಕಂತಂದ್ರೆ ನರ್ಸರಿಯಲ್ಲಿ ಇರ್ತಕ್ಕಂತಹ ಸಸಿಗಳನ್ನು ತಂದು ತೋಟಕ್ಕೆ ನೆಡೋದ್ರಿಂದ ಅದು ತೋಟದಲ್ಲಿ ಹೊಂದಾಣಿಕೆ ಆಗಿ ಅಲ್ಲಿಯ ಒಂದು ವಾತಾವರಣಕ್ಕೆ ಅದು ಒಗ್ಗಿಬಿಟ್ಟು ಬೆಳೆತಕ್ಕಂತಹ ಒಂದು ಪ್ರೋಸೆಸ್ ಆಗಿರುತ್ತೆ ಸರ್. ಆ ಟೈಮಲ್ಲಿ ಅದು ಸಾಮಾನ್ಯವಾಗಿ ಒಂದಿಷ್ಟು ಕೀಟಗಳು ಒಂದಿಷ್ಟು ರೋಗಗಳ ಸಮಸ್ಯೆ ಇರುತ್ತೆ. ಕೀಟಗಳು ಅಂತ ಬಂದಾಗ ಈ ಮಿಲಿ ಬಗ್ ಅಂತ ಏನ್ ಕರಿತೀವಿ, ಇದು ಮೇಜರ್ ತೊಂದರೆ ಕೊಡುತ್ತೆ ಸರ್. ರಸ ಹೀರೋ ಕೀಟ ಇದು ಮಿಲಿ ಬಗ್. ಸೊ ಮಿಲಿ ಬಗ್ ಬಿಟ್ರೆ ಬೇರೆ ಯಾವ ಕೀಟದ ಹಾವಳಿ ಕಾಫಿ ತೋಟದಲ್ಲಿ ಅಷ್ಟು ಕಾಣಿಸಿಗಲ್ಲ ಸರ್. ಇದು ಮೇಲಿನ ಒಂದು ಶೂಟ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಎಲೆಗಳಿಗೆ ಅಥವಾ ಈ ರೆಕ್ಕೆಗಳಿಗೆ ಸಣ್ಣ ಒಂದು ರೆಂಬೆಗಳಿಗೂ ಕೂಡ ರಸ ಇರುತ್ತೆ ಅದು. ಅದ್ರ ಜೊತೆ ಜೊತೆಗೆ ಇದರದು ಕಾಟ ಬೇರುಗಳಿಗೂ ಕೂಡ ಇರುತ್ತೆ. ಇದರಿಂದ ಎಲೆಗಳು ಯೆಲ್ಲೋಯಿಂಗ್ ಆಗುತ್ತೆ. ಆಮೇಲೆ ಬರೀ ಎಲೆಗಳೆಲ್ಲ ಯೆಲ್ಲೋಯಿಂಗ್ ಆದ ತಕ್ಷಣ ಅವೆಲ್ಲ ಕೆಳಗಡೆ ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲ ನಿಂತೋಗ್ಬಿಟ್ಟು ಎಲೆಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆವಾಗ ಉಳ್ಕೊಳ್ಳೋದು ಬರೀ ಕಡ್ಡಿ ಕಡ್ಡಿ ಮಾತ್ರ. ಸೊ ಇದರಿಂದ ಗಿಡದ ಒಂದು ಫ್ರೇಮ್ ವರ್ಕ್ ಅಂತ ಏನ್ ಕರಿತೀವಿ ಅದು ಕೂಡ ಹೋಗುತ್ತೆ. ಆಮೇಲೆ ಗಿಡ ಅಷ್ಟು ತಾಳ್ವಿಕೆಯನ್ನ ಅಥವಾ ಅಷ್ಟು ಒಂದು ಚೈತನ್ಯವನ್ನ ಅದು ಆರೋಗ್ಯವಾಗಿ ಬೆಳೆಯೋದಿಲ್ಲ. ಅಂತ ಸಮಯದಲ್ಲಿ ನಾವು ಆ ಗಿಡನ ತೆಗ್ದು ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಸಮಸ್ಯೆಗಳು ಇನಿಷಿಯಲ್ ಟೈಮ್ ಅಲ್ಲಿ ಒಂದು ಮೊದಲನೇ ಹಂತದಲ್ಲಿ ಏನಾದ್ರೂ ಸ್ವಲ್ಪ ಹಳದಿ ತರ ಏನಾದ್ರೂ ಸಮಸ್ಯೆ ನಾವು ಕಂಡು ಬಂದ್ರೆ ಸ್ವಲ್ಪ ಎಲೆಗಳ ಮೇಲೆ ನೋಡ್ಬೋದು, ಅಲ್ಲಿ ಮಿಲಿಬಗ್ ಇರುತ್ತೆ. ಅಲ್ಲಿ ಎಲೆಗಳ ಮೇಲೆ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಬೇರುಗಳಿರುತ್ತೆ, ಆ ಬೇರುಗಳಲ್ಲಿ ಮಿಲಿಬಗ್ ಸಮಸ್ಯೆ ಇದ್ದೇ ಇರುತ್ತೆ ಸರ್. 1 ಅಥವಾ 2 ಗಿಡಗಳನ್ನ ತೆಗೆದ್ಬಿಟ್ಟು ನೋಡಿದಾಗ ನಮಗೆ ಮಿಲಿಬಗ್ಗಳ ಸಮಸ್ಯೆ ಗೊತ್ತಾಗುತ್ತೆ, ಅಲ್ಲಿ ಕಂಡು ಬರುತ್ತೆ ಮಿಲಿಬಗ್ಗಳು ಇರೋದು. ಆ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ರಾಸಾಯನಿಕಗಳನ್ನ ಯೂಸ್ ಮಾಡಿ ನಾವು ತುಂಬಾ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದಾಗಿದೆ. ಮಿಲಿಬಗ್ ಏನಾದ್ರೂ ಮೇಲೆ ಎಲೆಗಳಿಗೆ ರೆಂಬೆಗಳಿಗೆ ಅಥವಾ ಸಣ್ಣ ಸಣ್ಣ ಬ್ರಾಂಚ್ ಗಳಿಗೆ ಏನಾದ್ರೂ ಇನ್ಫೆಸ್ಟೇಷನ್ ಮಾಡ್ತಾ ಇದ್ರೆ ಅದಕ್ಕೆ ಏಕಾಲೆಕ್ಸ್ ಅಂತ ಒಂದು ಕೀಟನಾಶಕ. ಸೊ ಆ ಕೀಟನಾಶಕನ 300 ml 1 ಬ್ಯಾರಲ್ಗೆ ಹಾಕಿ ಅಂದ್ರೆ 200 ಲೀಟರ್ ನೀರಿಗೆ. ಹೌದು, 200 ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಈ ಮಿಲಿಬಗ್ ಅನ್ನ ನಿರ್ವಹಣೆ ಮಾಡಬಹುದು. ಅದೇ ತರ ಬೇರಿಗೆ ಏನಾದ್ರೂ ಮಿಲಿಬಗ್ ಅಂಟ್ಕೊಂಡಿದ್ರೆ ಅದಕ್ಕೆ ರೋಗರ್ ಅಂತ ಕೀಟನಾಶಕನ ರೆಕಮೆಂಡ್ ಮಾಡ್ತೀವಿ. ಅದು 600 ml 200 ಲೀಟರ್ ಬ್ಯಾರಲ್ ನೀರಿಗೆ ಹಾಕಿ ಡ್ರೆಂಚ್ ಮಾಡಬೇಕು. ಹೌದು, ಬೇರುಗಳ ಸುತ್ತ ಗಿಡದ ಬುಡದಲ್ಲಿ ಅದನ್ನ ಸುರಿಬೇಕು. ಸೊ ಒಂದು ಅರ್ಧ ಲೀಟರ್ ಸುರಿದ್ರೆ ಸಾಕಾಗತ್ತೆ. ಆ ಒಂದು ಏನು ಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ, ಈ ಸೊಲ್ಯೂಷನ್ ಅನ್ನ ಒಂದು ಅರ್ಧ ಲೀಟರ್ ಸೊಲ್ಯೂಷನ್ ಒಂದು ಗಿಡಕ್ಕೆ ಸುರಿದ್ರೆ ಸಾಕು, ಮಿಲಿಬಗ್ ಒಂದು ತೊಂದರೆ ನಿಯಂತ್ರಿಸಬಹುದು ಸರ್. ಅದೇ ತರನಾಗಿ ಈಗ ಕೀಟ ಆಯ್ತು, ರೋಗ ಅಂತ ಬಂದಾಗ ಎರಡು ತರ ರೋಗ ಬರುತ್ತೆ ಸರ್. ಒಂದು ಬ್ರೌನ್ ಐ ಸ್ಪಾಟ್ ಅಂತ ಕರಿತೀವಿ, ಆಮೇಲೆ ಇನ್ನೊಂದು ಮೈರೋಥೇಸಿಯಂ ಲೀಫ್ ಸ್ಪಾಟ್ ಅಂತಾನು ಕರಿತೀವಿ. ಇವೆರಡು ಎಲೆ ಚಕ್ಕೆ ರೋಗಗಳು ಸರ್. ಆದ್ರೆ ಇದಕ್ಕೆ ಕೆಮಿಕಲ್ ರೆಕಮೆಂಡೇಶನ್ ಬೇರೆ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಅದ್ರದ್ದು ಕಾಸಲ್ ಆರ್ಗ್ಯಾನಿಸಮ್ ಅಂತ ಏನು ಕರಿತೀವಿ ನಾವು, ಅದಕ್ಕೆ ರೋಗವನ್ನು ಹಾಡುವ ಒಂದು ಜೀವಿ ಏನಿರುತ್ತೆ, ಆ ಜೀವಿ ಬೇರೆ ಬೇರೆ ಆಗಿರೋದ್ರಿಂದ ನಾವು ಬೇರೆ ಬೇರೆ ಒಂದು ರಾಸಾಯನಿಕ ರೆಕಮೆಂಡೇಶನ್ ಅನ್ನ ಮಾಡಲಾಗುತ್ತಿದೆ. ಬ್ರೌನ್ ಐಸ್ಪಾಟ್ ಇವೆಲ್ಲ ಬರೋದು ಸರ್ ಸ್ವಲ್ಪ ಬಿಸಿಲಿದ್ದಾಗ, ಎಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ನಾಟಿ ಮಾಡಿರ್ತೀವಿ ಎಲ್ಲಿ ಅದು ಬಿಸಿಲಿರುತ್ತೆ ಆ ಟೈಮಲ್ಲಿ ಈ ಬ್ರೌನ್ ಐಸ್ಪಾಟ್ ರೋಗ ಜಾಸ್ತಿ ಕಂಡು ಬರುತ್ತೆ. ಅದಕ್ಕೋಸ್ಕರ ನಾಟಿ ಮಾಡಿದ ತಕ್ಷಣ ಗೂಡು ಕಟ್ಟಬೇಕು. ಸೊ ಗೂಡು ಕಟ್ಟೋದ್ರಿಂದ ನೆರಳು ಕೊಟ್ಟಂಗಾಗುತ್ತೆ, ನೆರಳು ಕೊಟ್ಟಿರೋದ್ರಿಂದ ಈ ಬ್ರೌನ್ ಐಸ್ಪಾಟ್ ಡಿಸೀಸ್ ಬರಲ್ಲ. ಇದು ಫಸ್ಟ್ ಕಲ್ಚರಲ್ ಪ್ರಾಕ್ಟೀಸ್ ನಾವು ಫಾಲೋ ಮಾಡಬೇಕು ಈ ಬ್ರೌನ್ ಐಸ್ಪಾಟ್ ಬರಬಾರ್ದು ಅಂತಂದ್ರೆ. ಸೊ ಅಕಸ್ಮಾತ್ ಏನು ಗೂಡು ಕಟ್ಟಕ್ಕಾಗಲಿಲ್ಲ, ಜನ ಇರಲಿಲ್ಲ, ಈ ತರ ಏನೋ ಸುಮಾರು ಸಮಸ್ಯೆ ಇರುತ್ತೆ ಬೆಳೆಗಾರರಿಂದ, ಆ ಟೈಮಲ್ಲಿ ಅವರಿಗೆ ಅಕಸ್ಮಾತ್ ಆಗಿ ಈ ಒಂದು ಬ್ರೌನ್ ಐಸ್ಪಾಟ್ ರೋಗ ಅವರಿಗೆ ಕಾಣಿಸಿಕ್ರೆ ಅವರು ಒಪೆರಾ ಕೆಮಿಕಲ್ ಅನ್ನು ಸಿಂಪಡಣೆ ಮಾಡಬಹುದು. ಅದು 1 ml 1 liter ಅಂತಂದ್ರೆ 200 ml 200 liter ನೀರಿಗೆ ಹಾಕಿ ಆ ಒಂದು ಸ್ಪ್ರೇಯನ್ನ ತಗೋಬಹುದು. ಈ ಒಪೆರಾ ಸ್ಪ್ರೇ ತಗೊಂಡಾದ್ಮೇಲೆ ಏನಾದರೂ ಅದು ಕಡಿಮೆ ಆಗಲಿಲ್ಲ ಅಂತಂದ್ರೆ, ಅಂದ್ರೆ ನಿರ್ವಹಣೆ ಆಗಲಿಲ್ಲ ಅಂತಂದ್ರೆ, ಮತ್ತೆ ಒಂದು 20-25 ದಿನ ಯಾವ್ದಾದ್ರೂ ಆಗಲಿ ಬೆಳೆಗಾರಿಗೆ ಒಂದು ಮಾಹಿತಿಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದರೂ ಒಂದು ಕೀಟ ರಾಸಾಯನಿಕ ಇರ್ಬೋದು ಅಥವಾ ರೋಗ ರಾಸಾಯನಿಕ ಇರ್ಬೋದು, ಯಾವ್ದಾದ್ರು ರಾಸಾಯನಿಕ ನೀವು ಸ್ಪ್ರೇ ಮಾಡಿದ್ರೆ ಒಂದು ಸ್ಪ್ರೇಯಿಂದ ಇನ್ನೊಂದು ಸ್ಪ್ರೇಗೆ ಕಡಿಮೆ ಅಂದ್ರೆ 20-25 ದಿನಗಳ ಒಂದು ಅಂತರವನ್ನ ಕೊಡಬೇಕಾಗುತ್ತೆ. ಅದೇ ತರ ಒಪೆರಾ ಸ್ಪ್ರೇ ಮಾಡಿದಾದ್ಮೇಲೂ ಕೂಡ ಕಂಟ್ರೋಲಿಗೆ ಬರಲಿಲ್ಲ ಅಂತಂದ್ರೆ, ಬ್ಯೂನೋಸ್ ಅಂತ ಒಂದು ಕರಿತೀವಿ, ಅದ್ರದ್ದು ಕೆಮಿಕಲ್ ನೇಮ್ ಬಂದ್ಬಿಟ್ಟು ಟೆಬಿಕೋನೋಸಲ್. ಅದು ಕೂಡ ನಾವು 1 ml 1 liter ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಬ್ರೌನ್ ಐ ಸ್ಪಾಟ್ ರೋಗವನ್ನು ನಿವಾರಣೆ ಮಾಡಬಹುದು. ಅದ್ರ ಜೊತೆಗೆ ಇನ್ನೊಂದು ಮೈರೋಥೇಸಿಯಂ ಲೀಫ್ ಸ್ಪಾಟ್ ಅಂತ ಬರುತ್ತೆ. ಈ ಮೈರೋಥೇಸಿಯಂ ಲೀಫ್ ಸ್ಪಾಟ್ ಮೇಜರ್ ಆಗಿ ಬರೋದು ಅಂತಂದ್ರೆ, ಸದ್ಯಕ್ಕೆ ಈಗ ಬೆಳೆಗಾರರು ಬ್ರಷ್ ವೀಡ್ ಕಟರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಕಳೆ ತೆಗೆಯೋದಕ್ಕೆ ಸಣ್ಣ ಸಣ್ಣ ಕಳೆ ತೆಗೆಯೋ ಒಂದು ಮೆಕನೈಸೇಷನ್ ಏನು ಯಂತ್ರಗಳನ್ನ ಏನು ಬೆಳೆಸ್ತಿದ್ದಾರೆ, ಅದರಿಂದ ಒಂದು ಸ್ವಲ್ಪ ಈ ಒಂದು ಮೈರೋಥೇಸಿಯಂ ಲೀಫ್ ಸ್ಪಾಟ್ ಹರಡೋದಾಗಿ ನಮ್ಗೆ ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೆಳೆಗಾರರು ಈ ಮ್ಯಾನ್ಯುವಲ್ ವೀಡಿಂಗ್ ಅಂತ ಏನ್ ಕರಿತೀವಿ, ಕೆಲಸಗಾರನ ಇಟ್ಟು ಸ್ಲಾಶ್ ವೀಡಿಂಗ್ ಅಥವಾ ಮ್ಯಾನ್ಯುವಲ್ ವೀಡಿಂಗ್ ಅಂತ ಏನು ನಾವು ಮಾಡಿಸ್ತೀವಿ, ಸೊ ಅದನ್ನ ಮಾಡಿದ್ರೆ ಈ ತರ ಒಂದು ಮೈರೋಥೇಸಿಯಂ ಲೀಫ್ ಸ್ಪಾಟ್ ಬರಲ್ಲ. ಅದ್ರ ಜೊತೆಗೆ ಕಳೆನೂ ಕೂಡ ಚೆನ್ನಾಗಿ ಸಂಗ್ರಹಣೆ ಆಗಿ ಮಲ್ಚ್ ಆಗಿ ಅದು ನಮಗೆ ಪರಿವರ್ತನೆ ಆಗಿ ಹೊದಿಕೆಯಾಗಿ ನಾವು ಬಳಸ್ಕೋಬಹುದು. ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ, ಆ ಪೋಷಕಾಂಶಗಳು ಕೂಡ ಕರಗಿ ಕಾಫಿ ಗಿಡಗಳಿಗೆ ಸಿಗ್ತಕ್ಕಂತ ಕಾರ್ಯ ಅಲ್ಲಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ಆಗಿ ಈ ಮೈರೋಥೇಸಿಯಂ ಲೀಫ್ ಸ್ಪಾಟ್ ಬಂದ್ಬಿಟ್ರೆ ಅದಕ್ಕೆ ಟಿಲ್ಟ್ ಅಂತ ಕರಿತೀವಿ, ಪ್ರೊಪಿಕೋನೋಸಾಲ್ ಅಂತ ಒಂದು ರಾಸಾಯನಿಕ ಅದು, ಅದನ್ನ 200 ml 200 liter ನೀರಿಗೆ ಹಾಕಿಬಿಟ್ಟು ಸಿಂಪಡಣೆಯನ್ನ ತಗೋಬಹುದು. ಈ ಸಿಂಪಡಣೆಯನ್ನ ತಗೊಂಡು ಕಡಿಮೆ ಆಗಲಿಲ್ಲ ಅಂತಂದ್ರೆ ಮತ್ತೆ ಒಂದು 20-25 ದಿನ ಬಿಟ್ಟು ಈ ಮ್ಯಾಂಕೋಜಬ್ ಅಂತ ಬರುತ್ತೆ ಸರ್, ಅದು 400 g 200 liter ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಮೈರೋಥೇಸಿಯಂ ಲೀಫ್ ಸ್ಪಾಟ್ ಅನ್ನು ಕಡಿಮೆ ಮಾಡಬಹುದು. ಇನ್ನು ಕೆಲವು ಈಗ ಬೆಳೆದಂತ ತೋಟಗಳಲ್ಲಿ ಅಲ್ಲಲ್ಲೇ ಖಾಲಿ ಜಾಗಗಳಿರ್ತವೆ, ಹೌದು ಸರ್, ಅಲ್ಲೂ ಕೂಡ ಇದೇ ಕ್ರಮವನ್ನು ಅನುಸರಿಸಿ ನಾವು ಸಸಿಗಳನ್ನು ನಾಟಿ ಮಾಡ್ಕೋಬಹುದು. ಹೌದು ಸರ್, ಹೌದು ಸರ್, ಅಲ್ಲೂ ಕೂಡ ಎಲ್ಲೆಲ್ಲಿ ಏನು ವೈಟ್ ಸ್ಟೆಮ್ ಬೋರರ್ ಪೀಡಿತ ಗಿಡಗಳ ಇರುತ್ತೆ ಆ ಗಿಡಗಳನ್ನೆಲ್ಲ ಅವರು ತೆಗಿತಾ ಹೋಗ್ತಾರೆ, ಅದು ಅಪ್ರೂಟಿಂಗ್ ಅಂತ ಏನು ಕರಿತೀವಿ, ನಾವು ಸುಡಬೇಕಾಗುತ್ತೆ. ಸೊ ಆತರ ವರ್ಷ ವರ್ಷ ವೈಟ್ ಸ್ಟೆಮ್ ಬೋರರ್ ಅಲ್ಲಿ ನಾವು ಅದನ್ನ ಮಾಡ್ತಾ ಇರ್ತೀವಿ. ಆತರ ಒಂದು ಮಾಡತಕ್ಕಂತ ಜಾಗಗಳಲ್ಲಿ ನಾವು ಸಪ್ಲೈ ಪ್ಲಾಂಟಿಂಗ್ ಅಂತ ಕರಿತೀವಿ, ಹೋಕ್ಗಳನ್ನ ಹಾಕಬೇಕಾಗುತ್ತೆ. ಆ ಹೋಗಗಳನ್ನ ಹಾಕೋ ಟೈಮಲ್ಲಿ ಕೂಡ ನಾವು ಇದೇ ಒಂದು ಕ್ರಮವನ್ನ ಅಂತಂದ್ರೆ, ಸೊ ಸರಿಯಾದ ಒಂದು ಗುಂಡಿ ಅಳತೆ ಇರಬೇಕು, ಸೊ ಅದೇ ತರನಾಗಿ ಸರಿಯಾದ ರೀತಿಯಲ್ಲಿ ಕಾಂಪೋಸ್ಟ್ ಅನ್ನ ಕೊಡಬೇಕು, ಅದೇ ತರನಾಗಿ ಗಿಡಕ್ಕೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಅನ್ನ ಒಂದು ಕೊಡಬೇಕು, ಮತ್ತೆ ಈ ಗೂಡು ಕಟ್ಟುವುದನ್ನ ಕೂಡ ನಾವು ಸೊ ಮರಿಬಾರ್ದು. ಸೊ ಈ ತರ ಹೊಸ ಪ್ಲಾಂಟಿಂಗ್ ಮಾಡಬೇಕಾದ್ರೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ವಹಿಸ್ತೀವಿ, ಸೊ ಅದೇ ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿಗೂ ಕೂಡ ನಾವು ಸೊ ಮುತುವರ್ಜಿಯಿಂದ ಮಾಡಬೇಕಾಗುತ್ತೆ. ಸಸಿಗಳ ವಯಸ್ಸನ್ನು 1 ವರ್ಷನೇ ಆಗಿರ್ಬೇಕಾಗುತ್ತೆ. ಹೌದು, ಸಸಿಗಳನ್ನ ವಯಸ್ಸನ್ನು 1 ವರ್ಷ ಆಗಿರ್ಬೇಕು ಸರ್. ಇನ್ನೊಂದೇನಂತಂದ್ರೆ ಒಬ್ಬೊಬ್ರು ಬೆಳೆಗಾರರು ಯಾರ್ಯಾರು ನರ್ಸರಿಯನ್ನ ಇಟ್ಕೊಂಡಿರ್ತಾರೆ, ಪಾತಿಗಳನ್ನ ಮಾಡ್ಕೊಂಡಿರ್ತಾರೆ, ಅವರಲ್ಲಿ ಒಂದಿಷ್ಟು ಸಸಿಗಳು ಹಾಗೆ ಉಳಿದಿರುತ್ತೆ, ಆ ಉಳಿದಿರತಕ್ಕಂತ ಸಸಿಗಳನ್ನ ಮುಂದಿನ ವರ್ಷ ಕೂಡ ಅವರು ಬಳಸ್ಕೋಬಹುದು. ಆ ಒಂದು ಮುಂದಿನ ವರ್ಷ ಬಳಸ್ತಕ್ಕಂತ ಸಸಿಗಳನ್ನ ಈ ತರ ಹೋಕ್ಗಳಾಗಿ ಅವರು ಯೂಸ್ ಮಾಡ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ಕಾಫಿ ಸಸಿಗಳ ನಾಟಿ ಮತ್ತೆ ಆ ನಂತರದ ಅವುಗಳ ಆರೈಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8276619897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8276619897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿಯವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಸಸಿಗಳ ನಾಟಿಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಒಂದ್ಸರಿ ನಾಟಿ ಮಾಡಿದಾದ್ಮೇಲೆ ಅವುಗಳ ಆರೈಕೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಾಫಿ ಸಸಿಗಳ ನಾಟಿ ಮತ್ತು ನಂತರದ ಆರೈಕೆ ಈ ಕುರಿತು ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,750 ರೂಪಾಯಿ, ಅರೇಬಿಕಾ ಚೆರಿ 13,900 ರೂಪಾಯಿಯಿಂದ 15,500 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 16,200 ರೂಪಾಯಿಯಿಂದ 17,000 ರೂಪಾಯಿ, ರೊಬಸ್ಟಾ ಚೆರಿ 10,400 ರೂಪಾಯಿಯಿಂದ 11,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುವರೆ, ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆ ನಂತರ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ನಿಧನ ಸುದ್ದಿ: ಬಾಳೆಲೆ ಕೊಟ್ಟಗೇರಿ ಗ್ರಾಮತ್ರ ಅಳಮೆಂಗಡ ಬೋಜಿ ಬೋಪಯ್ಯ ಅಯ್ಯಂಗ ಇಂದು ಮರಣಪಟ್ಟಿತ್ತು. 67 ಬಯತ್ರ ಅಳಮೆಂಗಡ ಬೋಜಿ ಬೋಪಯ್ಯ ಅಯ್ಯಂಡ ಅಕ್ಕಿರಿ ಕಾರ್ಯ ನಾಳೆ 12 ಬಾಳೆಲೆಲುಳ್ಳ ಕೊಟ್ಟಗೇರಿ ಗ್ರಾಮತ್ಲು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡುಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ ಜಾತಿ ಕಾಲಂಲಿ ಗೌಡ, ಉಪಜಾತಿ ಅರೆಭಾಷೆ ಗೌಡ, ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕೂತ ಕೊಡುಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಒತ್ತಿರೋ ಗುಡ್ಡೆಮನಿ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜುನವು ಮಡಿಕೇರಿನ ಗೌಳಿ ಬೀದಿಲಿ ಇಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಚಾಲನೆ ಕೊಟ್ಟು ಈ ಸಂದರ್ಭ ಮಡಿಕೇರಿ ಮತ್ತು ವಿರಾಜಪೇಟೆನ ಶಾಸಕರು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಹಾಜರಿದ್ದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಸಚಿವರು, ನಾಡಿನ ಕಟ್ಟಕಡೆ ವ್ಯಕ್ತಿಗೆ ಸಹ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಸರ್ಕಾರದ ಉದ್ದೇಶ ಆಗಿದ್ದು, ಈ ಉದ್ದೇಶ ಈಡೇರಿಸಿಕೆ ಅರ್ಹ ಹಿಂದುಳಿದ ವರ್ಗದವರನ್ನ ಗುರುತು ಮಾಡಿ ಸಮೀಕ್ಷೆಯಿಂದ ಮಾಹಿತಿ ಸಂಗ್ರಹ ಮಾಡಿಕಾಗಿ ಸಮೀಕ್ಷೆ ನಡೆಸ್ತಾವಳು ಅಂತ ಹೇಳಿದು. ಮಡಿಕೇರಿ ಮತ್ತು ಗೋಣಿಕೊಪ್ಪ ದಸರಾ ತಯಾರಿನ ಬಗ್ಗೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಮಡಿಕೇರಿನ ಜಿಲ್ಲಾಧಿಕಾರಿಗಳ ಸಭಾಪಾಡಿಯಲ್ಲಿ ನಡೆದ ಪೂರ್ವ ತಯಾರಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗ, ಆರ್ಸಿಬಿ ವಿಜಯೋತ್ಸವದಲ್ಲಿ ಗಣಪತಿ ಮೆರವಣಿಗೆಗಳಲ್ಲಿ ನಡೆದಂಥ ದುರಂತಗ ನೆನ್ಪಲ್ಲಿ ಇಟ್ಟುಕೊಂಡು ತುಂಬಾ ಎಚ್ಚರಂದ ಪೊಲೀಸ್, ಆರ್ಟಿಒ ಮತ್ತೆ ಸೆಸ್ಕ್ ಇಲಾಖೆನವು ಕಾರ್ಯನಿಸೋಕು, ಮಂಟಪಗಳ ಎತ್ತರ, ವಿದ್ಯುತ್ ಮಾರ್ಗ ಇದರ ಬಗ್ಗೆಲಿ ಎಚ್ಚರ ವಹಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನೋಡಿಕೊಳ್ಳೋಕು ಅಂತ ಇಲಾಖೆನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹಂಗೆ ಅಗತ್ಯ ಮಾಹಿತಿಗಳನ್ನ ಅಧಿಕಾರಿಗಳಿಂದ ಪಡ್ಕೊಂಡು ಮಡಿಕೇರಿನ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಹೊಸದಾಗಿ ಕಟ್ಟಿಸಿದ ಸರ್ಕಾರಿ ಒಂದನೇ ದರ್ಜೆ ಮಹಿಳಾ ಕಾಲೇಜಿನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜನವು ಇಂದು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡನವು ಮಾತಾಡಿ, ಸರ್ಕಾರ ಹೆಣ್ಣು ಮಕ್ಕಳ ಓದಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿದ್ದು ವಿದ್ಯಾರ್ಥಿನಿಗ ಪದವಿ, ಸ್ನಾತಕೋತ್ತರ ಪದವಿ ಪಡ್ಕೊಂಡು ಒಳ್ಳೆ ಪ್ರಜೆಗ ಹಾಕು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆನ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣ, ನಗರಸಭೆನ ಅಧಿಕಾರಿಗ, ಶಿಕ್ಷಣ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಕಾಲೇಜಿನ ಪ್ರಾಂಶುಪಾಲರು, ಕಾಲೇಜು ಅಭಿವೃದ್ಧಿ ಸಮಿತಿನ ಸದಸ್ಯರು ಹಾಜರಿದ್ದರು. ಕರ್ನಾಟಕ ಸರ್ಕಾರ ಸಂಸದೀಯ ವ್ಯವಹಾರಗಳ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಮಡಿಕೇರಿ ಸರಕಾರಿ ಪದವಿ ಪೂರ್ವ ಕಾಲೇಜು ಇವರ ಕೂಡುಕೂಟಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಪಾಡಿಲಿ ಜಿಲ್ಲಾ ಮಟ್ಟದ ಯುವ ಸಂಸತ್ ಪೈಪೋಟಿನ ಉದ್ಘಾಟನಾ ಜಂಬರ ನಡೆಯಕೊಟ್ಟು. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ಇಡೀ ವಿಶ್ವಲ್ಲಿ ಆಚರಣೆ ಮಾಡ್ತಿದ್ದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಇದೇ ತಿಂಗಳ 25ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆನ ಮಕ್ಕಳ ಹೊರರೋಗಿ ವಿಭಾಗಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಮಾಸಾಚರಣೆ ನಡೆದಿದೆ ಅಂತ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಕ್ಕಳ ವಿಭಾಗದ ಮುಖ್ಯಸ್ಥರು ತಿಳಿಸಿದರು. ವಿರಾಜಪೇಟೆನ ನಂಬರ್ 434ನೇ ಮಾಜಿ ಸೈನಿಕರ ಸಹಕಾರ ಸಂಘದ ಕಡೆಯಿಂದ ವಿರಾಜಪೇಟೆನ ಸ್ಟೇಟ್ ಬ್ಯಾಂಕ್ ಎದುರಿರುವ ಅಮರ್ ಜವಾನ್ ಸ್ತಂಭದಲ್ಲಿ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ನಾಳ್ದು 24ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ನಡೆಯಕೊಟ್ಟು. ಈ ಸಂದರ್ಭದಲ್ಲಿ ಯೋಧರ ಸ್ಮಾರಕ ಸ್ತಂಭದ ಆವರಣದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿನವು ಗೌರವದೊಟ್ಟಿಗೆ ಸ್ಮಾರಕಕ್ಕೆ ಹೂಗುಚ್ಛ ಅರ್ಪಣೆ ಮಾಡಿ ದೇಶ ರಕ್ಷಣೆಗೆ ಜೀವ ಕೊಟ್ಟ ಯೋಧರಿಗೆ ಮತ್ತು ದಿವಂಗತ ಮಾಜಿ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿಕ್ಕಿದ್ದು ಮಾಜಿ ಸೈನಿಕರು, ವಿರಾಜಪೇಟೆ ಶಾಸಕರು ಸೇರಿದಂತೆ ಗಣ್ಯರು ಭಾಗವಹಿಸುವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ನವು ನಾಳೆ ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಳೆ ಹೊತ್ತಾರೆ 8 ಗಂಟೆಗೆ ವಿರಾಜಪೇಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟವೆ. ಮತ್ತೆ 10 ಗಂಟೆಗೆ ಹೊಸದಾಗಿ ಕಟ್ಟುತ್ತಿರುವ ಪೊನ್ನಂಪೇಟೆ ಸಮುದಾಯ ಆರೋಗ್ಯ ಕೇಂದ್ರ ನೋಡಿ 11:50ಕ್ಕೆ ಕುಶಾಲನಗರದ ಸೈರಸ್ ಆಸ್ಪತ್ರೆನ ಉದ್ಘಾಟನಾ ಜಂಬರಲ್ಲಿ ಭಾಗವಹಿಸುವೆ. ಹಂಗೆ ಮಧ್ಯಾಹ್ನದ ಮೇಲೆ ಕುಶಾಲನಗರಲ್ಲಿ ಹೊಸದಾಗಿ ಕಟ್ಟುತ್ತಿರುವ ತಾಲೂಕು ಆಸ್ಪತ್ರೆ ನೋಡಿ ಆಲೂರು ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟವೆ ಅಂತ ಸಚಿವರ ಆಪ್ತ ಕಾರ್ಯದರ್ಶಿಗ ತಿಳಿಸಿದಳು. ಮಡಿಕೇರಿ ದಸರಾ ಜನೋತ್ಸವದ ಬಗೆಯಲ್ಲಿ ಬೇರೆ ಬೇರೆ ತರಹದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಕಿದ್ದು ನಾಳೆಯಿಂದ 2ನೇ ತಾರೀಕು ಮುಟ್ಟ ಮಡಿಕೇರಿ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ 6:00 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಗಿದ್ದು ಜಿಲ್ಲೆ ಮತ್ತು ಹೊರ ಜಿಲ್ಲೆನ ಕಲಾವಿದರು ಭಾಗವಹಿಸುವೆ ಅಂತ ದಸರಾ ಸಾಂಸ್ಕೃತಿಕ ಸಮಿತಿನ ಅಧ್ಯಕ್ಷ ಕುಡೆಕಲ್ ಸಂತೋಷ್ ನವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.

ಮಡಿಕೇರಿ ಪಿಂಜ ಗೋಣಿಕೊಪ್ಪತ್ತು ನರಪಂತ ದಸರಾ ನಮ್ಮಕ್ಕೆ ಸಂಬಂಧಪಟ್ಟಣಕ್ಕೆ ಮಾಡಿನ ತಯಾರಿ ರಮಿದ ಜಿಲ್ಲಾಧಿಕಾರಿ ವೆಂಕಟರಾಜ ಪಿಂಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅಧಿಕಾರಿ ಅಡೆಂಜ ಮಾಹಿತಿಯನ್ನು ಪಡೆದಂಡದು ತಂಗಡ ಕಚೇರಿಯ ಸಭಾಬಾಡಲ್ ನಡೆದ ಸಭೆಯಲ್ಲಿ ತಕ್ಕ ಪರಂದ ಜಿಲ್ಲಾಧಿಕಾರಿ ಜನ ಜಾಸ್ತಿ ಕೂಡುವ ನೆರತು ರಾಜ್ಯ ಹತ್ರ ಬಾರೆ ಬಾರೆ ಜಾಗೃತಿ ನಡೆದ ಘಟನೆ ಜಿಲ್ಲೆಯಲ್ಲಿ ನರಕತನಕ್ಕೆ ತರ್ಪಕ್ ಪೊಲೀಸ್ ಇಲಾಖೆಯ ಕೂಡ ಎಲ್ಲಾ ಇಲಾಖೆಯ ಅಧಿಕಾರಿಯ ಕೈತಕ್ಕೆ ನಿಪ್ಪಣಿಕೆ ನಿರ್ದೇಶನ ಕೊಡ್ತಿತ್ತು ದಸರಾ ಜನೋತ್ಸವತ್ರ ಆಖಿರಿಯಲ್ಲಿ ನಡೆಪಂತ ಶೋಭಾಯಾತ್ರೆಯ ನೆರತು ಏನೆ ತೊಂದರೆ ಆಗತನಕ್ಕೆ ನೋಟ್ಯೋಕ್ ಅವಶ್ಯ ತಯಾರಿಯನ್ನು ಮಾಡಿಯವನಿಗೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು ಮಿನ್ಯಕ್ಕೆ ತಕ್ಕ ಪರಂದಿತ್ತು ಮಡಿಕೇರಿ ಪಿಂಜ ಗೋಣಿಕೊಪ್ಪತ್ತು ನೆರಪ ದಸರಾ ನಮ್ಮೆರ ನೆರತು ಜಿಲ್ಲೆಗೆ ಅರ ಕಣಕರ ಪ್ರವಾಸಿಯಬಪ್ಪ ಈ ನೆರತು ಕಾನೂನು ಸುವ್ಯವಸ್ಥೆನ ಕಾತಂಡು ವಾಹನ ಸಂಚಾರತ ನಿರ್ವಹಣೆ ಮಾಡುವಕ್ಕೆ ಅಲ್ಲಲ್ಲಿ ಸಿಸಿಟಿವಿ ನೋಡುವ ವಾಹನ ಹೆಚ್ಚುಳಕ್ಕೆ ಜಾಗೃತ ನಿರ್ಕ ಮಾಡುವ ಕೂಡಕ್ಕೆ ಆಂಬುಲೆನ್ಸ್ ಪಿಂಜ ತಜ್ಞ ವೈದ್ಯಗಳ ನಿಯೋಜನೆ ಮಾಡುವುದಕ್ಕೆ ಸಲಹೆ ಕೊಡುತ್ತ ಜಿಲ್ಲಾಧಿಕಾರಿ ಸಾರ್ವಜನಿಕಂಗಕ್ಕೆ ತೊಂದರೆ ಕೊಡಪಂತ ಎಂಡ ವಿರುದ್ಧ ಕಾನೂನು ಕೊತ್ತಂತೆ ಕಡಪತ್ತರ ಕ್ರಮ ಹೊರತುವವನಿಗೆ ತಾಕೀತು ಮಾಡಿಸಿ ಸಭೆಯಲ್ಲಿ ಹಾಜರಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ತಕ್ಕ ಪರಂದಿತ್ತು ಜಿಲ್ಲೆಯಲ್ಲಿ ನೆರಪ ದಸರಾ ಜನೋತ್ಸವತ್ನ ಏದೆ ತೊಂದರೆ ಆಗದಕ್ಕೆ ಅಂದೋಡೆ ನರ್ತುವಕ್ಕೆ ತಂಗತಂಗಡ ಇಲಾಖೆಯ ಆದನೆಲ್ಲ ಮಾಡಿಯಂಡ ತಯಾರಿಯ ಮಾಹಿತಿನ ಕೊಡ್ತತ್ತು ಇತಿಹಾಸ ಕಳಿಪನ ಮಡಿಕೇರಿ ದಸರಾ ನಮ್ಮಿಕ್ ನಾಲ್ಕು ಶಕ್ತಿ ದೇವತೆಯರ ಕರಗ ಪೊರಡುವಾಣ ಮೂಲಕ ಇಂದು ಚಾಲನೆ ಕಟ್ಟಿಚಿ ಮಡಿಕೇರಿ ಮಹಾದೇವಪೇಟೆಯಲ್ಲುಳ್ಳ ಪಂಪ್ ಕೆರೆಯಲ್ಲಿ ಸಂಪ್ರದಾಯ ಕೊತ್ತನೆಗೆ ಪೂಜೆ ಕೈಚಿತ ಅನ್ನೋದು ಪೊರಟ ಕರಗ ದಸರಾ ಕೈಯನಕ್ಕೆ ಮಡಿಕೇರಿ ನಗರತ್ರ ಪ್ರದಕ್ಷಿಣೆ ಮಾಡಿಯಂಡಿಪ್ಪ ಪಯ್ಯ ತುಳಿಂಜ ವರ್ಗ ಕಾರಣ ಆಯೋಗತ್ರ ಆದ ನೆಲ್ಲು ಜಿಲ್ಲೆಯ ಎಲ್ಲಾ ಕುಟುಂಬ ಕಾರಣ ಸಾಮಾಜಿಕ ಪಿಂಜ ಶೈಕ್ಷಣಿಕ ಸ್ಥಿತಿಗತಿಯರ ಮೇಲೆ ನರತುವ ಸಮೀಕ್ಷೆಗೆ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಎನ್ ಎಸ್ ಬೋಸರಾಜು ಇಂದು ಚಾಲನೆ ಕೊಡ್ತತ್ತು ಈ ಸಮೀಕ್ಷೆ ಅಕ್ಟೋಬರ್ 7ನೇ ನಡಪ ಮಡಿಕೇರಿಯಲ್ಲಿ ಸರ್ಕಾರಿ 1ನೇ ದರ್ಜೆ ಪೊಮ್ಮಕಡ ಕಾಲೇಜಿನ ಪುದಿಯ ಕಟ್ಟಡದನ್ನು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಎನ್ಎಸ್ ಬೋಸರಾಜು ಇಂದು ಉದ್ಘಾಟನೆ ಮಾಡಿಸಿ ಶಾಸಕ ಡಾಕ್ಟರ್ ಮಂಥರಗೌಡ ತಕ್ಕ ಪರಂದಿತ್ತು ಮೂಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಟ್ಟುಕೊಳ್ಳುವ ಉದ್ದೇಶದ ಸರ್ಕಾರ ದಂಡು ಕೋಟಿ ರೂಪಾಯಿ ಖರ್ಚಲು ಈ ಪುದಿಯ ಕಟ್ಟಡತನ್ನು ಕಟ್ಟಿತು ಮಕ್ಕ ಈ ಸೌಲಭ್ಯದ ಪ್ರಯೋಜನೋತ್ತರ ಕೂಟಕ್ಕೆ ನಲ್ಲ ಶಿಕ್ಷಣತನ್ನು ಪಡೆದು ತಂಗಡ ಬೌಸ್ನ ನಂದಕ್ಕೆ